ನಮ್ಮ ಎಲ್ಲ ಕೇಳುಗರ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೀರಿ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಕೂಡ ಮುಗಿಸ್ತಾ ಇದ್ದೇವೆ. ಮತ್ತೆ ಸೆಪ್ಟೆಂಬರ್ 10 ನಾವು ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರೇ ಹಾಗೂ ತಿಮ್ಮಪ್ಪಗೌಡ. ಹಲೋ ಕೃಷಿರಂಗ, ಇದುವರೆಗೆ ಮೂಡಿ ಬಂತು ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ವಿಷಯವಾಗಿ ಉತ್ತರಿಸಿದವರು ಶ್ರೀ ಕೆಂಪೇಗೌಡ, ಜಂಟಿ ಕೃಷಿ ನಿರ್ದೇಶಕರು ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ. ಹಲೋ ಆಕಾಶವಾಣಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ ಜಿ. ಆಕಾಶವಾಣಿ ಮಡಿಕೇರಿ ಕೆಲವರ ಸಮಯ ಈಗ 7:20 ಇನ್ನು ಮುಂದೆ ನಿಧನ ಸುದ್ದಿ. ಬೇತ್ರಿ ಕಾಕೋಟು ಪರಂಬುಕಾಳನ ಮೇವಡ ಡಾಲು ತಮ್ಮಯ್ಯ ಇಂದು ಪೊಲಾಕ ಮರಣಪಟ್ಟಿತ್ತು. ಅಂಬ ದಂಡು ಬಯತ್ರ ಮೇವಡ ಡಾಲು ತಮ್ಮಯ್ಯ ಎಂಗಡ ಅಕಿರಿ ಕಾರ್ಯ ನಾಳೆ ಪೊಲಾಕ 10 ಮೀದ ಒಕ್ಕ ತೋಟಗಳು ನಡಪ. ಅಮ್ಮತ್ತಿ ಪಚ್ಚಾಟುಕಾರರಾನ ಚಾರಿಮಂಡ ಜಿ ಕಾರ್ಯಪ್ಪ ಡಾಲು ಅವು ಇಂದು ಮರಣಪಟ್ಟಿತ್ತು. ತಮ್ಮ ತಂದು ಬಯತ್ರ ಚಾರಿಮಂಡ ಜಿ ಕಾರ್ಯಪ್ಪ ಡಾಲು ಐಂಗಡ ಅಕಿರಿ ಕಾರ್ಯ ಪಚ್ಚಾಟುಳ ಎಂಗಡ ಸ್ವಂತ ಮನೆ ನಡಪ. ಕಕ್ಕಬೆ ನರಡಿ ಗ್ರಾಮತ್ರ ತೋತಾಲ ಕಾರ್ಲಾನ ಅಲ್ಲರಂಡ ಶ್ಯಾಮ್ ಪೋಯ್ಯ ಇಂದು ಮರಣಪಟ್ಟಿತ್ತು. 41 ವಯತ್ರ ಅಲ್ಲರಂಡ ಶ್ಯಾಮ್ ಪೋಯ ಐಂಡ ಅಕಿರಿ ಕಾರ್ಯ ನಾಳೆ ನರಡಿ ಗ್ರಾಮತ್ರ ತೋತಾಲ ಮನೆ ನಡಪ. ಮೂಲತಃ ತೂಚಮಕೇರಿ ಕಾರ್ಲಾನ ಮೈಸೂರು ವಾಸ ಇಂಜ ಚಿಮ್ಮಣಮಾಡ ರಾಜು ಚಂಗಪ್ಪ ಇಂದು ಮರಣಪಟ್ಟಿತ್ತು. 87 ವಯತ್ರ ಚಿಮ್ಮಣಮಾಡ ರಾಜು ಚಂಗಪ್ಪ ಇಂಗಡ ಅಕಿರಿ ಕಾರ್ಯ ನಾಳೆ ಮೈಸೂರು ವಿಜಯನಗರತ್ರ ರುದ್ರಭೂಮಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜಂಪೆ ಓದ್ತಿರೋ ಚೊಕ್ಕಾಡಿ ವಾಣಿ ವೆಂಕಟೇಶ್ ಜಂಪೆನವರ. ಡಿ ದೇವರಾಜ ಅರಸುವವು ಮುಖ್ಯಮಂತ್ರಿ ಆಗಿರ್ಕನ ಉಳುವವನೇ ಭೂಮಿಯ ಒಡೆಯ ಜೀತ ಪದ್ಧತಿ ನಿರ್ಮೂಲನೆ ವಿದ್ಯಾರ್ಥಿ ನಿಲಯಗಳನ್ನ ಶುರು ಮಾಡುದು ಹಿಂದುಳಿದ ವರ್ಗಗಳಿಗೆ ನ್ಯಾಯ ಎಲೆಕ್ಟ್ರಾನಿಕ್ ಸಿಟಿ ಶುರು ಮಾಡುದು ಹಿಂಗೆ ಮಹತ್ವದ ಯೋಜನೆಗಳನ್ನ ಜಾರಿಗೆ ತಂದು ದೂರದೃಷ್ಟಿಯಿಂದ ಆಡಳಿತ ನಡೆಸಿ ಇಂದಿಗೂ ಸನ ಜನಮನ್ನಣೆಗೆ ಉಳಿಸಿಕೊಂಡಿರುವುದು ಸಾಕ್ಷಿ ಪ್ರಜ್ಞೆತ ಜಿಲ್ಲಾಧಿಕಾರಿ ವೆಂಕಟರಾಜವು ಹೇಳಿದವು. ಇವು ಇಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಕೂಡುಕಟ್ಟಲ್ಲಿ ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆದ ಸಾಮಾಜಿಕ ಕ್ರಾಂತಿನ ಹರಿಕಾರ. ಹಂಗೇನೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ 110 ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಅವು ಮಾತಾಡಿದವು. ರಾಜ್ಯದಲ್ಲಿ ಎಲ್ಲ ಸಮಾಜಕ್ಕೂ ಸಾಮಾಜಿಕ ನ್ಯಾಯ ಕಲ್ಪಿಸಿಕೆ ಸಾಕಷ್ಟು ಶ್ರಮ ಪಟ್ಟಳು. ಇಂಥ ಮಹನೀಯರ ಆದರ್ಶ ಮತ್ತು ಸಾಧನೆಯನ್ನು ಎಲ್ಲವೂ ತಿಳ್ಕೊಳ್ಳುವಂಗೆ ಆಕೂತ ಹೇಳಿದವು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಎಂಪಿ ಕೇಶವ ಕಾಮತ್, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಅಧಿಕಾರಿಗ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿತು. ಜುಲೈ 2026 ಅಧಿವೇಶನಕ್ಕಾಗಿ ಉತ್ತರಾಖಂಡ ರಾಜ್ಯದ ಡೆಹರುಡೂನ್ ರಾಷ್ಟೀಯ ಇಂಡಿಯನ್ ಮಿಲಿಟರಿ ಕಾಲೇಜಿಗೆ 8 ತರಗತಿಗೆ ಸೇರಿಕೆ ಕುಸಿಯಿರುವ ಕರ್ನಾಟಕದ ಹೈದಗುಡೆಗಳಿಗೆ ಅರ್ಹತಾ ಪ್ರವೇಶ ಪರೀಕ್ಷೆ ಬೆಂಗಳೂರು ಕೇಂದ್ರದಲ್ಲಿ 2025 ಡಿಸೆಂಬರ್ 7 ನಡೆದಿದೆ. ಅಭ್ಯರ್ಥಿಗ 7 ತರಗತಿ ಓದ್ತಿರುವ ಅಲ್ಲರೆ ಉತ್ತೀರ್ಣರಾಗಿರುವ ಹಂಗೆ 2026 ಜುಲೈ 1 11.5 ವರ್ಷದಿಂದ 13 ವರ್ಷದೊಳಗೆ ಇರಕು. ತುಂಬಿಸಿದ ಅರ್ಜಿ ನಮೂನೆಗಳೊಟ್ಟಿಗೆ ದಾಖಲಾತಿಗಳನ್ನ 15 ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ರಸ್ತೆ ಬೆಂಗಳೂರು 560025 ಇಲ್ಲಿಗೆ ಸಲ್ಲಿಸಕೂತ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿದರು. ಗೌರಿ ಹಂಗೆ ಗಣೇಶ ಹಬ್ಬದ ನಿಟ್ಟಲ್ಲಿ ವಿಗ್ರಹಗಳನ್ನ ಸಾರ್ವಜನಿಕ ಜಾಗದಲ್ಲಿ ಕೂರಿಸಿಕೆ ಮುಂದೆನೆ ಉತ್ಸವ ನಡೆಸವು ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿ ತಕೊಂಡು ಕಾರ್ಯಕ್ರಮ ನಡೆಸಕೂತ ಮಡಿಕೇರಿ ನಗರಸಭೆನ ಪೌರಾಯುಕ್ತರಾದ ಹೆಚ್ ಆರ್ ರಮೇಶ್ ಅವರು ತಿಳಿಸಿದರು. ಗೌರಿ ಗಣೇಶ ವಿಗ್ರಹಗಳನ್ನ ಸಾದಾ ಜೇಡಿ ಮಣ್ಣಿಂದ ಹಂಗೆ ಬಣ್ಣ ಇಲ್ಲದಿರುವಂತದರನ್ನ ಬಳಸಕ್ಕೂ ಪೂಜೆ ಆದ ಮೇಲೆ ವಿಗ್ರಹಗಳನ್ನ ವಿಸರ್ಜನೆಗೆ ಓಂಕಾರೇಶ್ವರ ದೇವಸ್ಥಾನದ ಹತ್ತಿರಲಿರುವ ಗೌರಿಕೆರೆನ ಗುರುತಿಸಿದ್ದು ಈ ಜಾಗದಲ್ಲಿ ಹೂ ಹಣ್ಣುಗಳನ್ನ ಬ್ಯಾರೆ ಮಾಡಿ ವಿಸರ್ಜನೆ ಮಾಡಕೂತ ಇವು ತಿಳಿಸಿದರು. 2025-26 ಸಾಲಿನಲ್ಲಿ ಮುಂಗಾರು ಹಂಗಾಮನ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆನ ಜಿಲ್ಲೆನ ಎಲ್ಲಾ ತಾಲೂಕುಗಳಲ್ಲಿ ಮುಖ್ಯ ಬಹುವಾರ್ಷಿಕ ಬೆಳೆಗಳಾದ ಒಳ್ಳೆಮೆಣಸು ಅಡಿಕೆ ಬೆಳೆಗಳಿಗೆ ಸರ್ಕಾರದ ಆದೇಶದಂಗೆ ಆಗಸ್ಟ್ 30 ಮುಟ್ಟ ಬೆಳೆ ವಿಮೆ ಪ್ರೀಮಿಯಂ ಪಾವತಿ ಮಾಡಿಕೆ ಅವಕಾಶ ಉಂಟು. ಕುಸಿರವು ಹತ್ತಿರದ ಬ್ಯಾಂಕ್ ಗ್ರಾಮ ಒನ್ ಕೇಂದ್ರ ಸಿಎಸ್ಸಿಗಳಲ್ಲಿ ನೋಂದಾಯಿಸಿ ಕಣಕ್ಕ ತೋಟಗಾರಿಕಾ ಇಲಾಖೆನ ಉಪನಿರ್ದೇಶಕರು ತಿಳಿಸಿದರು. 66/11 ಕೆವಿ ಪೊನ್ನಂಪೇಟೆ ಹಂಗೆ ಶ್ರೀಮಂಗಲ ವಿದ್ಯುತ್ ಉಪಕೇಂದ್ರದಲ್ಲಿ ರಿಪೇರಿ ಕೆಲಸ ಮಾಡಿಕ್ಕಿರೋದ್ರಿಂದ ವಿದ್ಯುತ್ ವಿತರಣಾ ಉಪಕೇಂದ್ರದ ಹೊರ ಹೋಗುವ ಎಲ್ಲಾ 11 ಕೆವಿ ಮಾರ್ಗಗಳಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ ವಿದ್ಯುತ್ ಹಂಚಿಕೆಯಲ್ಲಿ ವ್ಯತ್ಯಾಸ ಇದೆ. ನಲ್ಲೂರು, ಬಾಳೆಲೆ, ತಿತಿಮತಿ, ಪಾಲಿಬೆಟ್ಟ, ಬೇಗೂರು, ಗೋಣಿಕೊಪ್ಪ, ಪೊನ್ನಂಪೇಟೆ, ಹಾತೂರು, ಹೈಸಡ್ಲೂರು, ಬಿರ್ನಾಣಿ, ಕುಟ್ಟ, ಶ್ರೀಮಂಗಲ, ಕಾನೂರು, ಬಾಡಗ, ಬೀರುಗ, ಟಿಶಿಟ್ಟಿಗೇರಿ ಫೀಡರ್ಗಳಿಂದ ಹೊರಹೋಗುವ ಹತ್ತಿರದ ಎಲ್ಲ ಊರುಗಳಲ್ಲಿ ವಿದ್ಯುತ್ ಹಂಚಿಕೆಯಲ್ಲಿ ವ್ಯತ್ಯಾಸ ಆದೇತ ಚೆಸ್ಕಾಂನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸೇಳು. ಇಂದು ಬೆಳಗ್ಗೆಗೆ ಅಕ್ಕೇರಿಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸರಾಸರಿ 4.82 mm ಮಳೆಯಾಟು. ಜನವರಿಯಿಂದ ಇಲ್ಲಿ ಮುಟ್ಟ ಸರಾಸರಿ 2421.76 mm ಮಳೆಯಾದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 2411.59 mm ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿ ಮುಟ್ಟ ಮಡಿಕೇರಿ ತಾಲೂಕಲ್ಲಿ 3616.62, ವಿರಾಜಪೇಟೆ 2186.70, ಪೊನ್ನಪೇಟೆ 2266.82, ಸೋಮರ್ಪೇಟೆ 2800.77, ಹಾಗೆಯೇ ಕುಶಲ್ನಗರ 1237.89 mm ಮಳೆ ದಾಖಲಾಟು. ಮಾದರಿ ಸೌರಕ್ರಮ ಯೋಜನೆ ನಡೆಯಲಿ ಭಾರತ ಸರ್ಕಾರ ಸೌರ ವಿದ್ಯುತ್ ಉತ್ಪಾದನೆಯ ಪಾಲನ ಹೆಚ್ಚು ಮಾಡುವ ಗುರಿ ಹೊಂದಿಟ್ಟು ಎಂಎನ್ಆರ್ಐ ಮಾದರಿ ಸೂಚನೆಗೆ ಪ್ರತಿ ಜಿಲ್ಲೆಯಲ್ಲಿ 5,000ಕ್ಕಿಂತ ಜಾಸ್ತಿ ಜನಸಂಖ್ಯೆ ಹೊಂದಿರುವ ಹಾಲಿ ವಿದ್ಯುತ್ ಸಂಪರ್ಕ ಹೊಂದಿರುವ ಕಂದಾಯ ಗ್ರಾಮಗ ಸ್ಪರ್ಧಿಸುವ ಅವಕಾಶ ಇರುವುದರಿಂದ ಕೊಡಗು ಜಿಲ್ಲೆಯಲ್ಲಿ ಸೋಮವಾರಪೇಟೆ ತಾಲೂಕಿನ ಬಿದ್ರೂರು, ಚೌಡ್ಲು, ಪೊನ್ನಂಪೇಟೆ ತಾಲೂಕಿನ ಕುಟ್ಟ, ಕುಶಾಲನಗರ ತಾಲೂಕಿನ ಕೂಡುಮಂಗಳೂರು, ಕೂಡಿಗೆ, ವಿರಾಜಪೇಟೆ ತಾಲೂಕಿನ ಚೆನ್ನೈನಕೋಟೆ ಗ್ರಾಮಗಳಲ್ಲಿ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ ಗ್ರಾಮಗತೆಯಲ್ಲಿ ಗುರುತಿಸಲಾಯಿತು. ಈ ಗ್ರಾಮಗಳಿಗೆ 2025 ಜುಲೈ 1 ಅವಧಿ ನೀಡಿದ್ದು ಸೌರ ವಿದ್ಯುತ್ ಉತ್ಪಾದನೆಯ ಗುರಿ ಸಾಧಿಸುವ ಗ್ರಾಮನ ಮಾದರಿ ಸೌರ ಗ್ರಾಮತ ಆಯ್ಕೆ ಮಾಡಲಾದೆ ಅಂತ ಜಿಲ್ಲಾಧಿಕಾರಿ ವೆಂಕಟರಾಜು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್, ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ, ಶಿವಾನಿ, ನೂತನ್. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ಇನ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ಸೋಮವಾರಪೇಟೆ ತಾಲೂಕು ದೊಡ್ಡಮಲ್ಟೆ ಗ್ರಾಮ ಶ್ರೀ ಸಿದ್ದೇಶ್ವರ ಮತ್ತು ಶ್ರೀ ಬಸವೇಶ್ವರ ಹಾಗೂ ಸ್ವರ್ಣಗೌರಿ ಹೊನ್ನಮ್ಮ ಟ್ರಸ್ಟ್ ವತಿಯಿಂದ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಹೊನ್ನಮ್ಮ ಕೆರೆಯಲ್ಲಿ ಶ್ರೀ ಸ್ವರ್ಣಗೌರಿ ಹಬ್ಬದ ಪ್ರಯುಕ್ತ ಹೊನ್ನಮ್ಮ ತಾಯಿಗೆ ಬಾಗಿನ ಅರ್ಪಿಸುವ ಕಾರ್ಯ ಇದೇ 26ರಂದು ಮಂಗಳವಾರ ಬೆಳಿಗ್ಗೆ 10:00 to 11:30 ನಡೆಸಲಾಗುವುದು. ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದೆ. ನಾಡಿನ ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ದೊಡ್ಡಮಲ್ಟೆ ಹೊನ್ನಮ್ಮ ದೇವಾಲಯ ಸಮಿತಿಯ ಅಧ್ಯಕ್ಷರಾದ ಎಂಬಿ ಚಂದ್ರಶೇಖರ್ ಮತ್ತು ಸದಸ್ಯರು ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ. 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಎರಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇಂಡಿಪೆಂಡೆನ್ಸ್ ಡೇ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲಾತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ, ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಆಗಸ್ಟ್ 11 ಮರಣಪಟ್ಟ ಮೈತಾಡಿ ಗ್ರಾಮ ಕುಟ್ಟಂಡ ಯತೀಶಾ ಆಂಡ ಪೊಣ್ಣು ಜಾಜಿ ದೇಚಮ್ಮ ಆಂಡ ಮಾದ ಕಾರ್ಯ ಇದೇ ಇರೋ ತೊಂದಂಗ್. ನಾಳೆ ಬ್ಯಾಳಾಚ ಪೊಲಾಕ 12 ಗಂಟೆಕ್ ವಿರಾಜಪೇಟೆ ಕೊಡವ ಸಮಾಜದ್ಲು ನಡಪ. ಒಕ್ಕಕಾರ ಊರುಕಾರ ಬೆಂದು ಚೆಂಗಾದಿಯಲ್ಲ ಇದನ್ನೇ ಆಹ್ವಾನ ಗ್ಯಾನ ಮಾಡಿತು ಬರೋಣಂದು ಕುಟ್ಟಂಡ ಯತೀಶ್ ಪಿಂಜ ಸಂಸಾರಕಾರ ಕಟ್ಟಂಡಿತು. ಅಲ್ವೇ ಪದ್ಮ, ನಿಮ್ಮ ಮನೆಯಲ್ಲಿ ಎಲ್ಲಾ ಲೈಟ್ ಆನ್ ಆಗಿದೆ. ವಾಟರ್ ಪಂಪ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲವೂ ಓಡ್ತಾ ಇದೆ. ನಮ್ ಲೈನ್ ಅಲ್ಲಿ ಕರೆಂಟ್ ಇಲ್ಲದೆ ಒಂದ್ ವಾರ ಆಯ್ತಲ್ಲ, ಅದ್ ಹೇಗೆ? ನಾವು ಲ್ಯೂಮಿಪೆಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅವರ ಕಡೆಯಿಂದ ಸೋಲಾರ್ ರೂಫ್ ಟಾಪ್ ಹಾಕ್ಸಿದ್ವಿ, ಹಾಗಾಗಿ ನಮ್ಗೆ ಯಾವತ್ತೂ ಕರೆಂಟ್ ಪ್ರಾಬ್ಲಮ್ ಇರೋದಿಲ್ಲ. ಎಂಥ ಮಳೆಗಾಲದಲ್ಲೂ ಕರೆಂಟ್ ಇದ್ದೇ ಇರುತ್ತೆ. ಇದಕ್ಕೆ ಲ್ಯೂಮಿಪೆಕ್ಸ್ ನವರೇ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಲೋನ್ ಮಾಡಿಸಿ ಸರ್ಕಾರದಿಂದ ಸಬ್ಸಿಡಿನೂ ಮಾಡಿಸ್ಕೊಡ್ತಾರೆ. ಜೊತೆಗೆ ನಾವು ಬಳಸಿ ಉಳಿಕೆ ಆಗುವ ಹೆಚ್ಚುವರಿ ವಿದ್ಯುತ್ ಅನ್ನ 25 ವರ್ಷಗಳ ವರ್ಷದವರೆಗೆ ಸೆಸ್ಕಾಂಗೆ ಮಾರಿ ಆದಾಯನೂ ಗಳಿಸಬಹುದು. ಹೌದಾ? ಹಾಗಾದ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಲುಮಿಪೆಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ನ ಮೀರಾ ಮುತ್ತಮ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು. ನಂಬರ್ ತಗೋ 9986415552 9986415552. ಓಕೆ ಅಲ್ಲ? ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಇದೇ ಆಗಸ್ಟ್ 7 ರಿಂದ. ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್. ರೇಂಜ್ ಸ್ಟಾರ್ಟ್ಸ್ ಫ್ರಮ್ ₹3,900. ವಿಸಿಟ್ ಮುಳಿಯಾ ಟು ಎಕ್ಸ್ಪ್ಲೋರ್ ಸ್ಟನಿಂಗ್ ಡೈಮಂಡ್ ಆರ್ನಮೆಂಟ್ ಕಲೆಕ್ಷನ್. 95% ಎಕ್ಸ್ಚೇಂಜ್ ಹಾಗೂ 90% ಬೈಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಪುತ್ತೂರು, ಬೆಳ್ತಂಗಡಿ, ಗೋಣಿಕೊಪ್ಪಲ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮುಖ್ಯಮಂತ್ರಿ ಆಯ್ತಿಂಜ ಸಂದರ್ಭತ್ ಡಿ ದೇವರಾಜ ಅರಸು ಜನರ ಬೊಳಚೆಕಾಯ್ತು ದೂರದೃಷ್ಟಿರ ಬಾರೆ ಬಾರೆ ಯೋಜನೆ ಅನುಷ್ಠಾನಕ್ಕೆ ಕೊಂಡ ಬಂದಿತ್ತು. ನಲ್ಲ ಆಡಳಿತ ನರತುನದು ಇಂದಕ್ಕೂ ಕೂಡಿ ಜನರ ಮನಸ್ಸು ನೆಲೆ ನಿಂತಿತು ಎಂದು ಜಿಲ್ಲಾಧಿಕಾರಿ ವೆಂಕಟರಾಜ ಅರಿಚಿಟ್ಟತು. ಸಾಮಾಜಿಕ ಕ್ರಾಂತಿರ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅಯ್ಯಂಡ ನೂಟೆ ಪತ್ತನೆ ಪುಟ್ಟನ ನಾಳರ ಮಾರಿಪತ್ತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿಂಜ ಬಯತ್ ಉಳಿಂಜ ವರ್ಗ ಕರಡ ಕಲ್ಯಾಣ ಇಲಾಖೆಯ ಕೂಡು ಕೂಟತ್ತು. ಮಡಿಕೇರಿ ಗಾಂಧಿ ಭವನ ತಿಂದನರದ ಕಾರ್ಯಕ್ರಮಕ್ಕೆ ಮೊಳೆಯಿಟ್ಟು ತಕ್ಕ ಬರೆದ ಅವು ರಾಜ್ಯತ್ರ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕುಟುಂಬ ಅನ್ನುವ ಧ್ಯೇಯತೋಡೆ ಆಡಳಿತ ನರತುನ ಡಿ ದೇವರಾಜ ಅರಸು ಅಯ್ಯಂಡ ಆದರ್ಶ ಪಿಂಜ ಮಾಡನ ಸಾಧನೆ